ದ್ವಿದಳ ಧಾನ್ಯದ ಬೆಳೆಯಾಗಿದೆ. ಇದು ಎಲ್ಲ ಥರದ ಮಣ್ಣು ಹಾಗೂ ಹವಾಮಾನ ಸ್ಥಿತಿಯಲ್ಲಿ ಬೆಳೆಯುವ ಅತ್ಯಂತ ಬರ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಮತ್ತು ಗಟ್ಟಿತನದ ಬೆಳೆಯಾಗಿದ್ದು ವೈಪರೀತ್ಯ ಹವಾಮಾನದ ಸಂದರ್ಭದಲ್ಲೂ ಹೊಂದಿಕೊಂಡು ಬೆಳೆಯುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಹಾಗೂ ಕಡಿಮೆ ಕಾಳಜಿಯನ್ನು ನಿರೀಕ್ಷಿಸುವ ಬೆಳೆಯಾಗಿದ್ದು ಹುರುಳಿಯನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಬೆಳೆಯಬಹುದಾಗಿದೆ. ಈ ಎಲ್ಲ ಗುಣಲಕ್ಷಣಗಳಿಂದಾಗಿ ಹುರುಳಿ ಬೆಳೆಯು ಇಂದಿನ ಹವಾಮಾನ ಬದಲಾವಣೆಯ ಸಂದರ್ಭದಲ್ಲಿ ಆಶಾದಾಯಕ ಮತ್ತು ಭವಿಷ್ಯದ ಸಂಪನ್ಮೂಲ ದ್ವಿದಳ ಧಾನ್ಯದ ಬೆಳೆ ಅಂತಂದರೆ ಅತಿಶಯೋಕ್ತಿ ಆಗೋದಿಲ್ಲ. ಭಾರತ ದೇಶ ಹುರುಳಿಯ ತವರೂರಾಗಿದ್ದು ನಮ್ಮ ದೇಶದ ಅನೇಕ ರಾಜ್ಯಗಳಲ್ಲಿ ಈ ಒಂದು ಬೆಳೆಯನ್ನು ಬೆಳೀತಾ ಇದ್ದಾರೆ. 93% ಹುರುಳಿ ಬೆಳೆಯುವ ಪ್ರದೇಶ ಮುಖ್ಯವಾಗಿ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಒಡಿಶಾ ಮತ್ತು ಮಧ್ಯಪ್ರದೇಶ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿದೆ. ದೇಶದಲ್ಲಿ ಹುರುಳಿಯನ್ನು ಸುಮಾರು 5.07 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಸರಿಸುಮಾರು 2.62 ಲಕ್ಷ ಟನ್ ಇದರ ಒಂದು ಉತ್ಪಾದನೆ ಮತ್ತು 516 ಕಿಲೋ ಪ್ರತಿ ಹೆಕ್ಟರ್ ಉತ್ಪಾದಕತೆಯನ್ನು ನಾವು ಪಡಿತಾ ಇದ್ದೇವೆ. ಕರ್ನಾಟಕವು ಹುರುಳಿ ಬೆಳೆಯುವ ಪ್ರಮುಖ ರಾಜ್ಯವಾಗಿದ್ದು ಸುಮಾರು 1.4 ಲಕ್ಷ ಹೆಕ್ಟರ್ ಪ್ರದೇಶವನ್ನು ಈ ಬೆಳೆ ಹರಡಿಕೊಂಡಿದೆ. ಇದರ ಉತ್ಪಾದನೆಯು ಸುಮಾರು 0.94 ಲಕ್ಷ ಟನ್ ಹಾಗೂ ಉತ್ಪಾದಕತೆ ಪ್ರತಿ ಹೆಕ್ಟರ್ಗೆ 666 ಕಿಲೋಗ್ರಾಂ ಇದೆ ಅಂತೇಳಿ ಹೇಳಬಹುದು. ಉತ್ತರ ಕರ್ನಾಟಕದಲ್ಲಿ ರೈತರು ಸಾಮಾನ್ಯವಾಗಿ ಈ ಬೆಳೆಯನ್ನು ಹಿಂದಿನಿಂದಲೂ ಮುಖ್ಯ ಮತ್ತು ಅಂತರ ಬೆಳೆಯನ್ನಾಗಿ ಬೆಳೀತಾ ಬಂದಿದ್ದಾರೆ. ಹುರುಳಿ ಬಹು ಉಪಯೋಗಿ ಬೆಳೆಯಾಗಿದ್ದು ಮುಖ್ಯವಾಗಿ ಇದನ್ನು ಮಾನವನ ಮತ್ತು ಪಶು ಆಹಾರವಾಗಿ ಬಳಸಲಾಗ್ತಾ ಇದೆ. ಅಲ್ಲದೆ ಪಶುಗಳಿಗೆ ಇದರ ಮೇವು ಪೌಷ್ಟಿಕವಾಗಿರ್ತದೆ. ಹುರುಳಿ ಕಾಳುಗಳು ಗ್ರಾಮೀಣ ಭಾಗದ ಹೆಚ್ಚಿನ ಜನರ ಆಹಾರದ ಮೂಲ ಆಗಿದ್ದಾವೆ. ಪೌಷ್ಟಿಕಾಂಶಗಳ ಆಗರ ಆಗಿರುವ ಹುರುಳಿ ಕಾಳುಗಳು ಅತ್ಯಧಿಕ ಪ್ರೋಟೀನ್ ಅಂದರೆ 17-25% ಪ್ರೋಟೀನು, ಖನಿಜಗಳು, ಜೀವಸತ್ವಗಳು, ನಾರಿನ ಅಂಶ ಮತ್ತು ಪೊಲೊಫಿನಾಲ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದು ಅತ್ಯಮೂಲ್ಯವಾದ ಆರೋಗ್ಯಕರ ಪ್ರಯೋಜನಗಳನ್ನು ನೀಡ್ತಾ ಇದೆ. ಇದರಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಅಂಶವು ಇತರ ಎಲ್ಲ ದ್ವಿದಳ ಧಾನ್ಯಗಳಿರೋದಕ್ಕಿಂತ ಅತ್ಯಧಿಕವಾಗಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಹುರುಳಿ ಕಾಳುಗಳನ್ನು ಬೇಯಿಸಿದ ರೂಪದಲ್ಲಿ ಮೊಳಕೆ ಕಾಳುಗಳಾಗಿ ಅಥವಾ ಏಕದಳ ಧಾನ್ಯಗಳ ಹಿಟ್ಟಿನ ಜೊತೆಗೆ ಬಳಸಿ ಸೇವನೆ ಮಾಡಲಾಗ್ತಾ ಇದೆ. ಇತರ ದ್ವಿದಳ ಧಾನ್ಯಗಳಂತೆ ಹುರುಳಿ ಹೆಚ್ಚಿನ ಮಾನ್ಯತೆ ದೊರೆತಿಲ್ಲವಾದರೂ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಇತರ ದ್ವಿದಳ ಧಾನ್ಯಗಳಿಗೆ ಸರಿಸಮನಾಗಿದೆ ಅಂತ ಹೇಳ್ಬೋದು. ಈ ಒಂದು ದ್ವಿದಳ ಧಾನ್ಯವನ್ನು ಹೆಚ್ಚಾಗಿ ಗ್ರಾಮೀಣ ಜನರೇ ಬಳಸ್ತಾ ಇದ್ದಾರೆ. ಸಾರು, ರಸಂ, ಚಟ್ನಿ ಪುಡಿ, ಹಪ್ಪಳ ಮುಂತಾದ ರುಚಿಕರ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಜೊತೆಗೆ ಇದರಿಂದ ಪೌಷ್ಟಿಕವಾದಂಥ ಮಾಲ್ಟು, ಜುನುಕ ಇಂಥವುಗಳನ್ನು ತಯಾರು ಮಾಡಿ ಈಗಾಗಲೇ ಸಾಕಷ್ಟು ಜನ ಇದರ ಒಂದು ರುಚಿಯನ್ನು ಸವಿತಾ ಇದ್ದಾರೆ. ಹುರುಳಿ ಕಾಳುಗಳನ್ನು ನೆನೆಸಿ ಕುದಿಸುವುದರಿಂದ ಇದರಲ್ಲಿರ್ತಕ್ಕಂಥ ಆ್ಯಂಟಿ ನ್ಯೂಟ್ರಿಷನಲ್ ಅಂಶಗಳನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದಾಗಿದೆ. ವೈದ್ಯಕೀಯ ಗುಣಗಳಿಗೆ ಹೆಸರುವಾಸಿಯಾದಂಥ ಈ ಹುರುಳಿಯನ್ನು ಅನಾದಿ ಕಾಲದಿಂದಲೂ ಭಾರತೀಯ ಆಯುರ್ವೇದದಲ್ಲಿ ಬಳಸ್ತಾ ಬಂದಿದ್ದಾರೆ. ಮೂತ್ರಕೋಶ ಸಮಸ್ಯೆಗಳಿಂದ ಬಳಲುವವರಿಗೆ ಉತ್ತಮ ಔಷಧವಾಗಿದೆ. ಇದರಲ್ಲಿರ್ತಕ್ಕಂಥ ಔಷಧಿಯ ಗುಣ ಮುಖ್ಯವಾಗಿ ಮೂತ್ರಪಿಂಡದ ಕಲ್ಲುಗಳನ್ನು ಕರಗಿಸಲಿಕ್ಕೆ ಪ್ರಯೋಜನಕಾರಿಯಾಗಿದೆ. ಕೆಮ್ಮು, ನೆಗಡಿ, ಕಫ ಈ ಒಂದು ಕಾಯಿಲೆಗಳನ್ನು ನಿವಾರಿಸುವಲ್ಲಿ ಇದರ ಸೇವನೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ಬೋದು. ಆದ್ದರಿಂದ ಗ್ರಾಮೀಣ ಭಾಗದಲ್ಲಿ ಇವುಗಳ ಬಾಧೆಯನ್ನು ಶಮನಗೊಳಿಸಲಿಕ್ಕೆ ಹುರುಳಿ ಸಂಗಟಿಯನ್ನು ಕುಡಿಯುವುದು ಸರ್ವೇ ಸಾಮಾನ್ಯ ಪದ್ಧತಿ. ನಿತ್ಯವೂ ಹುರುಳಿಯನ್ನು ಸೇವನೆ ಮಾಡೋದ್ರಿಂದ ಮಹಿಳೆಯರಲ್ಲಿ ಅನಿಯಮಿತ ಋತುಸ್ರಾವದ ಸಮಸ್ಯೆಯನ್ನು ಕಡಿಮೆ ಮಾಡ್ಕೋಬಹುದು. ಹುರುಳಿಯ ಮೊಳಕೆ ಕಾಳಿನ ಸೂಪ್ ಸೇವನೆಯಿಂದ ಉತ್ತಮ ನಿದ್ರೆ ಬರ್ತದೆ. ನಿತ್ಯವೂ ಹುರುಳಿಯನ್ನು ಸೇವಿಸುವುದರಿಂದ ಇದು ಆಸಿಡಿಟಿ ಮತ್ತು ದೇಹದ ತೂಕವನ್ನು ಕಡಿಮೆಗೊಳಿಸಲಿಕ್ಕೆ ಸಹಕಾರಿಯಾಗಿದೆ. ಹುರುಳಿಯನ್ನು ಸಾಮಾನ್ಯವಾಗಿ ಎಲ್ಲ ಥರದ ಮಣ್ಣಿನಲ್ಲಿ ಬೆಳೆಯಬಹುದಾದರೂ ಮರಳು ಮಿಶ್ರಿತ ಮಣ್ಣು ಅತ್ಯಂತ ಸೂಕ್ತವಾದದ್ದು. ಅಲ್ಲದೆ ಬಂಜರು ಮತ್ತು ತೊಂದರೆ ಇರುವ ಭೂಮಿ, ಹೊಸದಾಗಿ ಕೃಷಿಗೆ ಬಳಸುವ ಭೂಮಿ, ಭತ್ತದ ಗದ್ದೆಗಳಲ್ಲಿ ಕಟಾವಿನ ನಂತರ ಹಾಗೂ ಹೊಲಗಳ ಬದುಗಳ ಮೇಲೆಯೂ ಈ ಒಂದು ಹುರುಳಿ ಬೆಳೆಯನ್ನು ಬೆಳೀಬಹುದು. ದ್ವಿದಳ ಧಾನ್ಯದ ಜಾತಿಗೆ ಸೇರಿರುವ ಈ ಬೆಳೆಯು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಮಣ್ಣಲ್ಲಿ ಸೇರಿಸ್ತದಲ್ಲದೆ ಇದರ ಉದುರಿದ ಎಲೆಗಳು ಮಣ್ಣಲ್ಲಿ ಕೂಡಿಕೊಳ್ಳುವುದರಿಂದ ಸಾವಯವ ಅಂಶ ಭೂಮಿಗೆ ಸೇರಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಬಹುದು. ಹುರುಳಿಯು ಸಾಮಾನ್ಯವಾಗಿ 100-110 ದಿನಗಳ ಬೆಳೆಯಾಗಿ ಒಣ ಹವಾಮಾನಕ್ಕೆ ಸುಲಭವಾಗಿ ಹೊಂದಿಕೊಳ್ಳುವ ಹುರುಳಿಗೆ ರೋಗಗಳು ಮತ್ತು ಕೀಟಗಳ ಬಾಧೆ ಬಹಳಷ್ಟು ಕಡಿಮೆ ಇರುವುದರಿಂದ ಅತಿ ಕಡಿಮೆ ಖರ್ಚಿನಲ್ಲಿ ಬೆಳೀಬಹುದು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಬಿಡುಗಡೆಯಾಗಿರುವ ಹುರುಳಿಯ GPM6 ತಳಿಯನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬಿತ್ತಿದಾಗ ಹಳದಿ ನಂಜು ರೋಗ ಮತ್ತು ಬೇರುಕೊಳೆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಇದು ಹೊಂದಿದೆ ತಳಿ. ಸಾಮಾನ್ಯವಾಗಿ ಬಿತ್ತನೆಗೆ ಪ್ರತಿ ಎಕರೆಗೆ 4-6 ಕಿಲೋಗ್ರಾಂ ಬಿತ್ತನೆ ಬೀಜ ಬೇಕಾಗ್ತವೆ ಹಾಗೂ ಪ್ರತಿ ಎಕರೆಗೆ 4 ಕಿಲೋಗ್ರಾಂ ಸಾರಜನಕ ಮತ್ತು 12 ಕಿಲೋಗ್ರಾಂ ರಂಜಕವನ್ನು ಶಿಫಾರಸು ಮಾಡಲಾಗಿದೆ. ಜೂನ್ನಿಂದ ಸೆಪ್ಟೆಂಬರ್ ತಿಂಗಳು ಬಿತ್ತನೆಗೆ ಸೂಕ್ತವಾದಂಥ ಕಾಲ. ಅಕ್ಟೋಬರ್ ತಿಂಗಳಿನಲ್ಲಿ ಸಹ ಮಳೆಯಾದಾಗ ಈ ಒಂದು ಹುರುಳಿಯನ್ನು ಬೆಳಿಬಹುದು. ಭೂಮಿಯ ತಯಾರು ಮಾಡಿದ ನಂತರ 30 ಸೆಂಟಿಮೀಟರ್ ಅಂತರದ ಕೂರಿಗೆ ಸಾಲುಗಳಲ್ಲಿ 7-10 ಸೆಂಟಿಮೀಟರ್ ಗಿಡಕ್ಕೆ ಅಂತರದಲ್ಲಿ ಬೀಜವನ್ನು ಬಿತ್ತಿ ಶಿಫಾರಸು ಮಾಡಿದ ಎಲ್ಲ ರಸಗೊಬ್ಬರಗಳನ್ನು ಹಾಕಬೇಕು. ಬಿತ್ತನೆಯಾದ 2 ವಾರಗಳ ನಂತರ 2 ಬಾರಿ ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಈ ಬೆಳೆಗೆ ಬಾಧಿಸ್ತಕ್ಕಂಥ ಬೇರು ಕೊಳೆ ರೋಗ ತಡೆಯುವ ಮುನ್ನೆಚ್ಚರಿಕೆಯಾಗಿ ಕ್ಯಾಪ್ಟಾನ್ 2 ಗ್ರಾಂ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡೋದು ಒಳ್ಳೆಯದು. ಹಳದಿ ನಂಜು ರೋಗ ಬಾಧಿಸಿದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕಾಗತ್ತೆ. ಹುರುಳಿಯನ್ನು ಇಡೀ ಬೆಳೆಯಾಗಿ ಬೆಳೆದಲ್ಲಿ ಎಕರೆಗೆ 3.2 ಕ್ವಿಂಟಾಲ್ದಿಂದ 4 ಕ್ವಿಂಟಾಲ್ ಕಾಳಿನ ಇಳುವರಿಯನ್ನು ಪಡಿಬಹುದು. ಹುರುಳಿ ಕಾಳುಗಳ ಪೇಟೆ ಧಾರಣಿ ಪ್ರತಿ ಕ್ವಿಂಟಾಲ್ಗೆ ಸುಮಾರು 6,000-8,000 ದೊರೆಯುವುದರಿಂದ ಲಾಭದ ಬೆಳೆಯಾಗಿದೆ. ಅಲ್ಲದೆ ಪಶುಗಳಿಗೆ ಉತ್ತಮ ಮೇವು ಸಹ ಹುರುಳಿಯಿಂದ ದೊರೆತದ. ತಾಪಮಾನ ಏರಿಕೆಯಿಂದ ಬದಲಾಗತಕ್ಕಂಥ ಹವಾಮಾನದಿಂದಾಗಿ ಕಡಿಮೆ ಸರಾಸರಿ ಮಳೆಯ ಪ್ರಮಾಣ ಮತ್ತು ಮಳೆ ಹಂಚಿಕೆಯಲ್ಲಿ ಏರುಪೇರು ಆಗುತ್ತಿರತಕ್ಕಂಥ ಪ್ರಸಕ್ತ ದಿನಗಳಲ್ಲಿ ಹುರುಳಿ ಬೆಳೆ ಬೆಳೆಯುವುದರಿಂದ ರೈತನ ಆರ್ಥಿಕತೆಯನ್ನು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡುವುದರಲ್ಲಿ ಸಹಕಾರಿಯಾಗಬಹುದು. ಆದ್ದರಿಂದ ರೈತ ಬಾಂಧವರು ಪ್ರತಿ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಉತ್ತಮ ಮಳೆ ಆದಾಗ ಹುರುಳಿಯ ತಳಿಗಳನ್ನು ಆಯ್ಕೆ ಮಾಡಿ ಬಿತ್ತನೆಯನ್ನು ಮಾಡಿ ಸ್ವಲ್ಪ ಕ್ಷೇತ್ರದಲ್ಲಿ ಆದರೂ ಸಹ ಹುರುಳಿಯನ್ನು ಬೆಳೆದು ಮನೆ ಮಟ್ಟಿಗೆ ಸಹ ಉಪಯೋಗ ಮಾಡಿಕೊಂಡು ಉಳಿದದ್ದನ್ನು ಮಾರಿ ಹೆಚ್ಚಿನ ಲಾಭವನ್ನು ಪಡಿಬಹುದು. ಇದುವರೆಗೂ ಡಾಕ್ಟರ್ ವಿಜಿ ಬಾವಲತ್ತಿ ಅವರಿಂದ ಹುರುಳಿ ಬೇಸಾಯದ ಕುರಿತು ಮಾಹಿತಿಯನ್ನು ಮಾಡಿಕೊಂಡಿದ್ರಿ. ಇದಾಗಿತ್ತು ಇಂದಿನ ಕೃಷಿ ರಂಗ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:22. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ರಾಯಚೂರು ತಾಲೂಕಿನ ಮರ್ಚೇಡ್ ಗ್ರಾಮದ ಮುದ್ದುರಂಗ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು. ಆ ರೂಪಿಯಲ್ಲೇ ಕೈ ಪಿಡಿಯೋ ಈಶಾ ಅಲ್ಲಿ ಇರುವಾನ ಗೊರು ಮಾಂತೇಶ ಅಲ್ಲೇ ಕೈ ಪಿಡಿಯೋ ಈಶಾ ಅಲ್ಲೇ ಇರುವಾನ ಗೊರು ಮಾಂತೇಶ ಜಗದೀಶನ ಜಪಿ ಸಗಲಲ್ಲ ಇದೆಯೋ ಸ್ಥಿರವಾದಲ್ಲ ಪೂರ್ವ ಜನ್ಮದ ಫಲದಿಂದ ಆ ಮಾನವ ಜನ್ಮಕ್ಕೆ ನೀ ಬಂದೆ ನೋಡಿ ಪ್ರಭು ನಾಮ ಕರಿ ಮಾಡಿ ಕೊಯಿ ನನ ಜನ್ಮ ಎಡೆ ಬಿಡದೆ ನೋಡಿ ಪ್ರಭು ನಾಮ ಕರಿ ಮಾಡಿ ಕೊಯಿ ನನ ಜನ್ಮ ಸುತರ ನಿನ್ನವರಲ್ಲ ಆ ಮತಿ ಹಿನನಾಗಿ ಮೊಯಿಸಿದಲ್ಲ ಎದೆ ಬಿಡದೆ ನೋಡಿ ಎದೆ ಬಿಡದೆ ನೋಡಿ ಪ್ರಭು ನಾಮ ಕಡಿ ಮಾಡಿ ಕೊಯಿ ನರ ಜನ್ಮ ಮಾಡಿಕೊಂಡ ಮನಿನ ಸಂಧ್ಯಾ ಗುರು ಮಾತೇ ಚೆನ್ನಾಗಿ ಪೂರ್ವ ಜನ್ಮದ ಫಲದಿಂದ